संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ರೈತ ಬಾಂಧವರೇ, ಈಗ ಸಿರಿಧಾನ್ಯಗಳು ಮತ್ತು ಸಾವಯವ ಕೃಷಿ, ಈ ವಿಷಯ ಕುರಿತು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರದ ಪ್ರಧಾನ ವಿಜ್ಞಾನಿಗಳಾದ ಡಾಕ್ಟರ್ ಸುಕನ್ಯಾ ಅವರಿಂದ ಮಾಹಿತಿಯನ್ನ ಆಲಿಸೋಣ. ಎಲ್ಲರಿಗೂ ನಮಸ್ಕಾರ. ನಾವು ಈ ದಿನ ಸಾವಯವ ಕೃಷಿಯಲ್ಲಿ ಸಿರಿಧಾನ್ಯಗಳು ಎಂಬ ವಿಚಾರದ ಬಗ್ಗೆ ಮಾಹಿತಿ ತಿಳಿಯೋಣ. ಹೆಚ್ಚು ಇಳುವರಿ ಪಡೆಯುವ ಹಂಬಲದಲ್ಲಿ ಕಳೆದ 3-4 ದಶಕಗಳಲ್ಲಿ ಆಧುನಿಕ ಕೃಷಿಯನ್ನ ಕೈಗೊಂಡು ಮಣ್ಣಿನ ಆರೋಗ್ಯ ಕೆಡಿಸಿರುವುದು ಮಾತ್ರ ಅಲ್ಲದೆ ಆಹಾರ ವಸ್ತುಗಳ ಗುಣಮಟ್ಟ ಇಳಿಮುಖವಾಗಿರುವುದು ಒಂದು ಪ್ರಮುಖ ವಿಚಾರವಾಗಿದೆ. ಅತಿಯಾದ ರಾಸಾಯನಿಕ ಬಳಕೆಯಿಂದ ಆಗುತ್ತಿರುವ ಅನಾಹುತಗಳ ಬಗ್ಗೆ ನಮ್ಮ ಜನರಲ್ಲಿ ಹೆಚ್ಚು ತಿಳುವಳಿಕೆ ಮೂಡದಿರುವುದು ಮತ್ತೊಂದು ವಿಪರ್ಯಾಸ. ಹೆಚ್ಚುತ್ತಿರುವ ಜನಸಂಖ್ಯೆಗೆ ಆಹಾರ ಪೂರೈಸಲು, ಆಹಾರ ಪದಾರ್ಥಗಳ ಗುಣಮಟ್ಟ ಕಾಪಾಡಿಕೊಂಡು ಬರಲು ಹಾಗೂ ಪ್ರಕೃತಿ ದತ್ತವಾದ ಮಣ್ಣು, ನೀರು, ವಾತಾವರಣ ಕೆಡುವುದನ್ನು ನಿಯಂತ್ರಿಸುವ ದೃಷ್ಟಿಯಿಂದ ಸಾವಯವ ಬೇಸಾಯದ ಕಡೆ ನಮ್ಮ ಕೃಷಿಕರು ಗಮನಹರಿಸಬೇಕಾದ ಕಾಲ ಈಗ ಒದಗಿ ಬಂದಿದೆ. ಬೇರೆ ದೇಶಗಳಂತೆ ನಮ್ಮ ದೇಶದಲ್ಲಿಯೂ ಸಾವಯವ ಬೇಸಾಯದ ಬೆಳೆಗಳಿಗೆ ಬೇಡಿಕೆ ಇರುವುದರಿಂದ ಅವುಗಳ ಪೂರೈಕೆಯ ಮೂಲಕ ಹೆಚ್ಚಿನ ಹಣ ಗಳಿಸುವ ಸಾಧ್ಯತೆ ಇರುವುದರಿಂದ ಸಾವಯವ ಕೃಷಿ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚು ಜನಪ್ರಿಯವಾಗುತ್ತಿದೆ. ಸಾವಯವ ಕೃಷಿ ಅನುಸರಿಸುವ ಮೂಲಕ ಮಣ್ಣಿನ ಗುಣಮಟ್ಟ ಹೆಚ್ಚಿಸಲು ಸಾಧ್ಯ. ಯಾವುದೇ ಬೆಳೆಗೆ ಕೃತಕ ರಾಸಾಯನಿಕ ವಸ್ತುಗಳನ್ನ ಪೋಷಕಾಂಶವಾಗಿ ಬಳಸದೆ ಆ ಬೆಳೆಯಲ್ಲಿ ಕಂಡುಬರುವ ರೋಗ ಹಾಗೂ ಕೀಟಗಳ ಬಾಧೆಯನ್ನು ಪ್ರಕೃತಿ ದತ್ತವಾಗಿ ದೊರೆಯುವ ವಸ್ತುಗಳನ್ನು ಬಳಸಿ ನಿಯಂತ್ರಿಸುವ ಹಾಗೂ ಬೆಳೆಗಳ ಇಳುವರಿ ಹೆಚ್ಚಿಸಲು ಪ್ರಚೋದಕಗಳನ್ನು ಬಳಸದೆ ಕೈಗೊಂಡ ಬೇಸಾಯಕ್ಕೆ ಸಾವಯವ ಕೃಷಿ ಎಂದು ಕರೆಯುತ್ತೇವೆ. ಸಾವಯವ ಕೃಷಿಕರಿಗೆ ಹೆಚ್ಚಿನ ಕೆಲಸ ಸಮಯ ಬೇಕಾಗುತ್ತದೆ. ಉದಾಹರಣೆಗೆ, ಸಾಮಾನ್ಯವಾಗಿ ಒಂದು ಬೆಳೆಗೆ 1 ಮೂಟೆ ಯೂರಿಯಾ ರಾಸಾಯನಿಕ ಗೊಬ್ಬರ ಕೊಟ್ಟಾಗ ಸಿಗುವ ಸಾರಜನಕವನ್ನು ಸಾವಯವ ಮೂಲದ ವಸ್ತುವಿನಿಂದ ಒದಗಿಸಬೇಕಾದರೆ ಸುಮಾರು 2 ಟನ್ ಸಾವಯವ ವಸ್ತುವನ್ನು ಹೊಂದಿಸಿಕೊಳ್ಳಬೇಕು. ಆ ವಸ್ತುಗಳನ್ನು ಕಾಂಪೋಸ್ಟ್ ಮಾಡಿಕೊಳ್ಳಬೇಕು ಹಾಗೂ ಭೂಮಿಗೆ ಸೇರಿಸಬೇಕು. ಹೀಗೆ ಮಾಡಲು ಬಹಳಷ್ಟು ಜನ ಹಾಗೂ ಸಮಯ ಬೇಕಾಗುತ್ತದೆ. ಸಾವಯವ ಕೃಷಿಯ ಅಗತ್ಯತೆ ನಮಗೆ ಅತಿ ಸೂಕ್ತ. ಕಾರಣ, ಸುಸ್ಥಿರ ಹಾಗೂ ಸ್ವಾವಲಂಬಿ ಕೃಷಿ ಮತ್ತು ಮಣ್ಣಿನ ಫಲವತ್ತತೆಯನ್ನು ನಿರ್ವಹಿಸುವುದರ ಜೊತೆಗೆ ಆಹಾರ ಉತ್ಪಾದನೆ ಹೆಚ್ಚಿಸಲು, ಅಂತರ್ಜಲದ ಮಾಲಿನ್ಯವನ್ನು ನಿಲ್ಲಿಸಲು, ಬೆಳೆ ಪರಿವರ್ತನೆಯಿಂದ ಮಣ್ಣಿನ ಸಂರಕ್ಷಣೆ ಮಾಡಲು, ರೈತರು ದುಬಾರಿ ರಾಸಾಯನಿಕಗಳು ಮತ್ತು ರಸಗೊಬ್ಬರಗಳನ್ನು ಖರೀದಿಸುವ ಅಗತ್ಯ ಇಲ್ಲದೆ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಲು ಮತ್ತು ನೈಸರ್ಗಿಕ ರಸಗೊಬ್ಬರಗಳಿಂದ ಮಣ್ಣಿನ ಗುಣಮಟ್ಟ ಹೆಚ್ಚಿಸಲು ನಾವು ಸಾವಯವ ಕೃಷಿಗೆ ಮೊರೆ ಹೋಗಬೇಕು. ಸಾವಯವ ಕೃಷಿಯ ಮುಖ್ಯ ಅಂಶಗಳೆಂದರೆ ಬೆಳೆ ಸರದಿ ಪದ್ಧತಿ, ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳಲು ಮತ್ತು ವಿವಿಧ ಕೀಟಗಳಿಂದ ಬೆಳೆ ರಕ್ಷಣೆ ಸುಧಾರಿಸಲು ಅವಶ್ಯಕ. ಇನ್ನು ಸಾವಯವ ಪೋಷಕಾಂಶ ನಿರ್ವಹಣೆಯಲ್ಲಿ ಕೊಟ್ಟಿಗೆ ಗೊಬ್ಬರ, ಮಿಶ್ರ ಗೊಬ್ಬರ ಮತ್ತು ಹೊದಿಕೆಗಳ ಮೂಲಕ ಮಣ್ಣಿನ ಸಾವಯವ ಅಂಶಗಳ ಸುಧಾರಣೆ, ಹೊದಿಕೆ ಬೆಳೆಯನ್ನು ಬೆಳೆಯುವುದು ಇದರಿಂದ ಕೀಟ ಮತ್ತು ಕಳೆಗಳನ್ನು ನಿಯಂತ್ರಿಸಲು ಪ್ರಯೋಜನಕಾರಿ. ಬೆಳೆ ಸಂರಕ್ಷಣಾ ಕ್ರಮಗಳು, ಇಲ್ಲಿ ನಿರೋಧಕ ಪ್ರಭೇದಗಳನ್ನು ಆರಿಸುವುದು, ರಾಸಾಯನಿಕವಲ್ಲದ ಕಳೆ ನಿರ್ವಹಣೆ ಪದ್ಧತಿಯಿಂದ ಕಳೆ ತೆಗೆಯುವುದು, ಬೆಳೆಗಳ ನಡುವೆ ಸರಿಯಾದ ಅಂತರ ಕಾಪಾಡಿಕೊಳ್ಳುವುದು, ಯಾಂತ್ರಿಕವಾಗಿ ಉಳುಮೆ ಮಾಡುವುದು, ಮರುಬಳಕೆಯಾಗುವ ವಸ್ತುಗಳ ಮೇಲೆ ಅವಲಂಬಿತವಾಗುವುದು, ನವೀಕರಿಸಬಹುದಾದ ಸಂಪನ್ಮೂಲಗಳನ್ನು ಅವಲಂಬಿಸುವುದು, ಹೀಗೆ ಈ ಸಾವಯವ ಮುಖ್ಯ ಅಂಶಗಳನ್ನು ನಾವು ಪಾಲಿಸಬೇಕು. ಇನ್ನು ಸಿರಿಧಾನ್ಯ ಬೇಸಾಯದಲ್ಲಿ ಸಾವಯವ ಕೃಷಿಯ ಅಳವಡಿಕೆಯ ಬಗ್ಗೆ ತಿಳಿಯೋಣ. ಸಾವಯವ ಬೇಸಾಯದಲ್ಲಿ ತಳಿಗಳ ಆಯ್ಕೆ ಬಹಳ ಮುಖ್ಯ. ಸಾಮಾನ್ಯವಾಗಿ ಫಸಲಿನ ಗುಣಮಟ್ಟ ನೋಡಿದಾಗ ಸಾಮಾನ್ಯವಾಗಿ ನಾಟಿ ತಳಿಗಳ ಫಸಲಿನ ಗುಣಮಟ್ಟ ಚೆನ್ನಾಗಿರುತ್ತದೆ. ಸಾವಯವ ಬೇಸಾಯದ ಮೂಲದಿಂದ ಬಂದಂತಹ ತಳಿಗಳನ್ನ ಆಯ್ಕೆ ಮಾಡಿಕೊಳ್ಳುವುದು ಬಹಳ ಸೂಕ್ತ. ಹೆಚ್ಚು ಇಳುವರಿ ಕೊಡುವ ತಳಿಗಳು ರೋಗ ರುಜಿನಗಳ ಬಾಧೆಗೆ ತುತ್ತಾಗುವುದು ರೂಢಿ. ಸಿರಿಧಾನ್ಯಗಳಲ್ಲಿ ಕೆಲವು ಸುಧಾರಿತ ತಳಿಗಳಲ್ಲಿ ರೋಗ ನಿರೋಧಕ ಶಕ್ತಿ ಇರುವುದರಿಂದ ಅವುಗಳ ಬಳಕೆಯನ್ನು ಸಾವಯವ ಕ್ಷೇತ್ರದಲ್ಲಿ ವಿಸ್ತರಿಸಬಹುದು. ಇನ್ನು ಸಾವಯವ ಬೇಸಾಯ ಕ್ರಮಗಳಲ್ಲಿ ಕಾಲಕಾಲಕ್ಕೆ ಮುಖ್ಯವಾಗಿ ನಿರ್ಮಲ ವಾತಾವರಣ ಇರುವಂತೆ ನಾವು ಕಾಪಾಡಿಕೊಂಡು ಬರಬೇಕು. ಗೊಬ್ಬರವಾಗಿ ಕಾಂಪೋಸ್ಟ್ ಕೊಡಬೇಕು. ಮಾಗಿ ಉಳುಮೆ ಮುಂದಾಗಿ ಮಾಡುವುದು ಹಲವಾರು ರೋಗಗಳ ಬಾಧೆಯನ್ನ ತಡೆಗಟ್ಟಬಹುದು. ಬದುಗಳು ರೋಗ ಕೀಟಗಳಿಗೆ ಆಶ್ರಯವಾಗಿರದಂತೆ ನೋಡಿಕೊಳ್ಳಬೇಕು. ನೀರಿನ ಅವಶ್ಯಕತೆ ಇರುವ ದೀರ್ಘಾವಧಿ ಬೆಳೆ ಹಾಗೂ ತಳಿಗಳನ್ನ ಮುಂದಾಗಿ ಬಿತ್ತುವುದು, ಕಳೆಗಳನ್ನ ಹತೋಟಿಯಲ್ಲಿರುವಂತೆ ಎಡೆಕುಂಟೆ ಹಾಯಿಸುವುದನ್ನ ತಪ್ಪದೇ ಕೈಗೊಳ್ಳಬೇಕು. ತೇವಾಂಶ ಸಂರಕ್ಷಣೆಗೆ ಹೆಚ್ಚು ಗಮನ ಕೊಡಬೇಕು. ಪೂರ್ಣ ಬೆಳೆಯಾಗಿ ಬೆಳೆಯುವ ಬದಲು ಹಲವು ಬೆಳೆಗಳನ್ನ ಮಿಶ್ರ ಅಥವಾ ಅಂತರ ಬೆಳೆಗಳಾಗಿ ಬಿತ್ತನೆ ಮಾಡುವುದು ಸಹ ಒಳ್ಳೆಯದು. ಇನ್ನು ರೋಗ ಮತ್ತು ಕೀಟಬಾಧೆಗಳ ಹತೋಟಿಗೆ ಸಾವಯವ ಕೃಷಿಯಲ್ಲಿ ರಾಸಾಯನಿಕ ವಸ್ತುಗಳ ಸಿಂಪರಣೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಆದ್ದರಿಂದ ರೋಗ ಕೀಟ ನಿರೋಧಕ ಶಕ್ತಿಯುಳ್ಳ ತಳಿಗಳ ಆಯ್ಕೆ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಕೀಟಬಾಧೆಯ ಹತೋಟಿಗೆ ಬೇವಿನ ಬೀಜದಿಂದ ತೆಗೆದ ಶೇಕಡ 4 ಕಷಾಯವನ್ನು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಸಿಂಪಡಿಸಬೇಕಾಗುವುದು. ಆದ್ದರಿಂದ ಬೇವಿನ ಹಣ್ಣು ಶೇಖರಿಸಿಕೊಂಡು ಅವುಗಳನ್ನು ಒಣಗಿಸಿ ಬಳಸಬೇಕಾಗುತ್ತದೆ. ಬೇವಿನ ಕಾಯಿಗಳನ್ನು ಕುಟ್ಟಿ ಪುಡಿ ಮಾಡಿಕೊಂಡು ಬಳಸಬಹುದು. ಇಲ್ಲಿ ಹಿಡಿ ಮತ್ತು ನಿರ್ಮೂಲ ಮಾಡು ಎನ್ನುವ ತತ್ವವನ್ನು ಪಾಲಿಸಬೇಕು. ಹೆಚ್ಚು ಪ್ರಮಾಣದಲ್ಲಿ ಕಂಡುಬರುವ ಕೀಟಗಳನ್ನು ಕೈಯಿಂದ ಹಿಡಿದು ಸಾಯಿಸಬಹುದು. ಕೆಲವೇ ಗಿಡಗಳನ್ನು ಆಶ್ರಯಿಸಿರುವ ಕೀಟಗಳನ್ನು ತೆಗೆಯುವ ಮೂಲಕ ಹತೋಟಿಗೆ ತರಬಹುದು ಮತ್ತು ಕೀಳು ಹಾಗೂ ಸುಡು ಎಂಬ ತತ್ವವನ್ನು ನಾವು ಪಾಲಿಸಬೇಕಾಗುತ್ತದೆ. ಇನ್ನು ಬೇವಿನ ಹಿಂಡಿ ಒಂಗೆ ಹಿಂಡಿಗಳನ್ನು ಸಹ ಭೂಮಿಗೆ ಸೇರಿಸುವುದು ಒಳ್ಳೆಯದು. ಮಣ್ಣಿಗೆ ಸಾವಯವ ಗೊಬ್ಬರಗಳು ಹಸಿರೆಲೆ ಗೊಬ್ಬರಗಳನ್ನು ಹೆಚ್ಚು ಹೆಚ್ಚಾಗಿ ಸೇರಿಸುವುದರಿಂದ ಉಪಯುಕ್ತ ಸೂಕ್ಷ್ಮ ಜೀವಿಗಳು ಹಾಗೂ ಕೀಟಗಳು ವೃದ್ಧಿಯಾಗಿ ಫಸಲಿಗೆ ಬಾಧೆ ತರುವ ರೋಗ ಕೀಟಗಳ ವೃದ್ಧಿಯನ್ನು ತಡೆ ಉಂಟು ಮಾಡುತ್ತವೆ. ಇನ್ನು ಸಿರಿಧಾನ್ಯಗಳು ಏಕೆ ಸಾವಯವ ಕೃಷಿಗೆ ಸೂಕ್ತ ಎಂಬುದರ ಬಗ್ಗೆ ತಿಳಿಯೋಣ. ಸಿರಿಧಾನ್ಯಗಳನ್ನು ಕಡಿಮೆ ಸಂಪನ್ಮೂಲಗಳಿರುವ ಪ್ರದೇಶಗಳಲ್ಲಿ, ಶುಷ್ಕ ಹವಾಮಾನ ಪ್ರದೇಶಗಳಲ್ಲಿ, ಮಳೆಯಾಶ್ರಿತ ಪ್ರದೇಶಗಳಲ್ಲಿ, ಗುಡ್ಡಗಾಡು ಮತ್ತು ಬುಡಕಟ್ಟು ಪ್ರದೇಶಗಳಲ್ಲಿ ಬೆಳೆಯಬಹುದಾಗಿದೆ. ಸಮುದ್ರ ಮಟ್ಟದಿಂದ ಸರಾಸರಿ 2,300 ಎತ್ತರದ ಪ್ರದೇಶಗಳಲ್ಲಿಯೂ ಕೂಡ ಹೊಂದಿಕೊಂಡು ಬೆಳೆಯಬಹುದಾಗಿದೆ. ಸಿರಿಧಾನ್ಯಗಳು ಅತ್ಯುತ್ತಮ ಪೌಷ್ಟಿಕಾಂಶದ ಮೌಲ್ಯವನ್ನು ಹೊಂದಿವೆ ಮತ್ತು ವೈವಿಧ್ಯಮಯ ಸಂದರ್ಭಗಳಲ್ಲಿ ಚೆನ್ನಾಗಿ ಬೆಳೆಯುತ್ತವೆ. ಅಕ್ಕಿ ಮತ್ತು ಗೋಧಿಗೆ ಹೋಲಿಸಿದರೆ ಇವುಗಳಲ್ಲಿನ ನಾರು, ಖನಿಜ ಮತ್ತು ವಿಟಮಿನ್ಗಳು ಸಮೃದ್ಧವಾಗಿದ್ದು ಆಹಾರ ಪೋಷಣೆ, ಮೇವು, ಆರೋಗ್ಯ, ಜೀವನೋಪಾಯ ಮತ್ತು ಪರಿಸರ ಸುರಕ್ಷತೆಯನ್ನು ಪೂರೈಸುವ ಸಾಮರ್ಥ್ಯವನ್ನು ಈ ಬೆಳೆಗಳು ಹೊಂದಿವೆ. ಭಾರತವು ವಿಶ್ವದ ಅತಿ ದೊಡ್ಡ ಸಿರಿಧಾನ್ಯ ಉತ್ಪಾದಕ ರಾಷ್ಟ್ರವಾಗಿದ್ದು ದೇಶದಾದ್ಯಂತ ಸುಮಾರು 21 ರಾಜ್ಯಗಳಲ್ಲಿ ಸಿರಿಧಾನ್ಯಗಳನ್ನ ನಾವು ಕಾಣಬಹುದು. ಬೇರೆ ಬೆಳೆಗಳಿಗೆ ಹೋಲಿಸಿದರೆ ಕಡಿಮೆ ನೀರಿನ ಅವಶ್ಯಕತೆ ಇರುತ್ತದೆ. ಇನ್ನು ಇವುಗಳು ಪರಿಸರ ಸ್ನೇಹಿ ಬೆಳೆಗಳು. ಇವುಗಳಿಗೆ ನೀರು, ರಾಸಾಯನಿಕಗಳು ಮತ್ತು ನಿರ್ವಹಣೆಯ ಅಗತ್ಯತೆ ಬಹಳ ಕಡಿಮೆ. ಭಾರತದಲ್ಲಿ ಸಿರಿಧಾನ್ಯಗಳನ್ನು ಕಡಿಮೆ ಮಳೆ ಮತ್ತು ಕನಿಷ್ಠ ಹವಾಮಾನ ಪರಿಸ್ಥಿತಿಗಳಿಂದಲೂ ಉತ್ತಮ ಇಳುವರಿಯನ್ನು ಸಾಧಿಸಬಹುದು. ದೇಶದ ಒಟ್ಟಾರೆ ಕೃಷಿ ಅಭಿವೃದ್ಧಿಗೆ ಸಿರಿಧಾನ್ಯ ಬೆಳೆಗಳು ನಿರ್ಣಾಯಕವಾಗಿವೆ. ಹೆಚ್ಚಿನ ಉತ್ಪನ್ನವನ್ನು ಗ್ರಾಮ ಅಥವಾ ಸ್ಥಳೀಯವಾಗಿ ಉಪಯೋಗಿಸುವ ನಿಟ್ಟಿನಲ್ಲಿ ಇವುಗಳ ನಿಜವಾದ ಮೌಲ್ಯ ಮತ್ತು ಪ್ರಾಮುಖ್ಯತೆಯನ್ನು ಕಡೆಗಣಿಸಲಾಗಿದೆ. ಇತರೆ ಏಕದಳ ಧಾನ್ಯ ಬೆಳೆಗಳಿಗೆ ಹೋಲಿಸಿದರೆ ಕೀಟಗಳು ಮತ್ತು ರೋಗಗಳು ಬರುವ ಸಾಧ್ಯತೆ ಕಡಿಮೆ. ಸಿರಿಧಾನ್ಯಗಳ ಉತ್ಪಾದನೆಗೆ ಕೆಲವು ನ್ಯೂನ್ಯತೆಗಳನ್ನು ನಾವು ಕಾಣಬಹುದು. ಸಿರಿಧಾನ್ಯಗಳ ಕಡಿಮೆ ಉತ್ಪಾದಕತೆ, ಗುಣಮಟ್ಟದ ಬೀಜಗಳ ಲಭ್ಯತೆ, ಮೌಲ್ಯವರ್ಧಿತ ಉತ್ಪನ್ನಗಳ ಕಡಿಮೆ ಜೀವಿತಾವಧಿ, ಸಂಸ್ಕರಣೆ ಸುಧಾರಿತ ತಂತ್ರಜ್ಞಾನಗಳು, ಯಂತ್ರೋಪಕರಣಗಳ ಕೊರತೆ, ಕಡಿಮೆ ಸ್ಥಾಪಿತ ಮಾರುಕಟ್ಟೆ ಸಂಪರ್ಕಗಳು ಪ್ರಮುಖ ನ್ಯೂನ್ಯತೆಗಳಾಗಿವೆ. ಇನ್ನು ಅಖಿಲ ಭಾರತ ಸುಸಂಘಟಿತ ಸಿರಿಧಾನ್ಯ ಸಂಯೋಜನೆಯಲ್ಲಿ ಹಲವಾರು ಸಿರಿಧಾನ್ಯ ಸಾವಯವ ಕೃಷಿಯ ಕುರಿತ ಪ್ರಯೋಗಗಳು ನಡೆದಿವೆ. ಇವುಗಳಲ್ಲಿ ಜೈವಿಕ ಗೊಬ್ಬರಗಳು ಸಾವಯವ ಗೊಬ್ಬರಗಳನ್ನು ಬಳಸದೆ ಅಜೋಸ್ಪಿರಿಲಂ ಬೀಜೋಪಚಾರದಿಂದ ಹೆಚ್ಚಿನ ಧಾನ್ಯ ಇಳುವರಿಯನ್ನು ಪಡೆಯಬಹುದಾಗಿದೆ. ಅಲ್ಲದೆ ಅಜೋಟೋಬ್ಯಾಕ್ಟರ್, ಆಸ್ಪದ್ರ ಸವಮೋರಿ, ರಂಜಕ ಕರಗಿಸುವ ಜೀವಾಣು ಗೊಬ್ಬರವನ್ನು ಬಳಸಿ ಗುಣಮಟ್ಟದ ಇಳುವರಿಯನ್ನು ಸಾಧಿಸಲಾಗಿದೆ. ನೀರಾವರಿ ರಾಗಿಯಲ್ಲಿ ಸಸಿಗಳನ್ನು ಅಜೋಸ್ಪಿರಿಲಂನಲ್ಲಿ ಹದ್ದಿ ಶೇಕಡ 100 ಶಿಫಾರತ ಮಾಡಿದ ರಸಗೊಬ್ಬರಗಳ ಜೊತೆ ಕೊಟ್ಟಾಗ ಬಹಳ ಗಮನಾರ್ಹವಾದ ಇಳುವರಿ ಸಾಧಿಸಲಾಗಿದೆ. ಇದರ ಜೊತೆಗೆ ಕಡಿಮೆ ವೆಚ್ಚದ ಉತ್ಪಾದನೆಯನ್ನು ಕೂಡ ಪಡೆಯಬಹುದು. ಇನ್ನು ಸಮಗ್ರ ಪೋಷಕಾಂಶ ನಿರ್ವಹಣೆಯಲ್ಲಿ ಶೇಕಡ 75% ಶಿಫಾರಿತ ಗೊಬ್ಬರದ ಜೊತೆ ಅಜೋಸ್ಪಿರಿಲಂ ಜೈವಿಕ ಗೊಬ್ಬರದೊಂದಿಗೆ ಸಸಿಗಳನ್ನು ಅದ್ದಿ ನಾವು ಹೆಚ್ಚು ಇಳುವರಿಯನ್ನ ಸಾಧಿಸಬಹುದು. ಇನ್ನು ರಾಗಿ ಮತ್ತು ತೊಗರಿ ಅಂತರ ಬೆಳೆ ಪದ್ಧತಿಯಲ್ಲಿಯೂ ಕೂಡ ಅನೇಕ ಸಂಶೋಧನೆಗಳು ನಡೆದು ಶೇಕಡ 50 ಶಿಫಾರಿತ ಗೊಬ್ಬರದ ಜೊತೆ ರೈಸೋಬಿಯಂ ಅಥವಾ ಸಸ್ಯ ಬೆಳೆ ವರ್ತಕ ರೈಸೋಬಿಯಂನ ತಾಪು ಉತ್ತಮ ಕಾರ್ಯಕ್ಷಮತೆ ತೋರಿದೆ ಮತ್ತು ಈ ತಾಪು ಶೇಕಡ 128% ಹೆಚ್ಚಿನ ಇಳುವರಿಯನ್ನು ಸಾಧಿಸಿದೆ. ದೇಶದ ಇತರೆ ಭಾಗಗಳ ಅಧ್ಯಯನದ ಪ್ರಕಾರ ಈ ಒಂದು ಜೈವಿಕ ಗೊಬ್ಬರಗಳು ಬಹಳ ಒಳ್ಳೆಯ ಪರಿಣಾಮವನ್ನು ಬೀರುತ್ತವೆ. ಶೇಕಡ 100 ಶಿಫಾರಸು ಗೊಬ್ಬರ ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಮತ್ತು ಜೈವಿಕ ಗೊಬ್ಬರಗಳೊಂದಿಗೆ ಹೆಚ್ಚಿನ ಇಳುವರಿಯನ್ನು ಸಾಧಿಸಬಹುದು ಮತ್ತು ಶೇಕಡ 25% ಕಡಿತದ ವೆಚ್ಚ ನಾವು ಪಡೆಯಬಹುದು. ಇನ್ನು ಹೆಕ್ಟೇರಿಗೆ 5 ಟನ್ ಕೊಟ್ಟಿಗೆ ಗೊಬ್ಬರ, ಶೇಕಡ 50 ಶಿಫಾರಿತ ರಸಗೊಬ್ಬರ ಕೊಟ್ಟಾಗ ಹೆಚ್ಚಿನ ಧಾನ್ಯ ಮತ್ತು ಒಣಹುಲ್ಲಿನ ಇಳುವರಿಯನ್ನು ದಾಖಲಿಸಲಾಗಿದೆ. ಸಮೃದ್ಧ ಕೊಟ್ಟಿಗೆ ಗೊಬ್ಬರ ಕೇವಲ 750 kgಯಷ್ಟು ಸುಮಾರು 5 ಟನ್ ಕೊಟ್ಟಿಗೆ ಗೊಬ್ಬರಕ್ಕೆ ಸಮ ಎಂದು ದೃಢಪಟ್ಟಿದೆ. ಕೆಲವು ಕೇಂದ್ರಗಳಲ್ಲಿ ನಡೆದ ಸಂಶೋಧನೆಗಳಿಂದ ಸುಮಾರು 5 ಟನ್ ಕೊಟ್ಟಿಗೆ ಗೊಬ್ಬರ ಮತ್ತು 1 ಟನ್ ಎರೆ ಗೊಬ್ಬರ ಮತ್ತು 500 kg ಬೇವಿನ ಹಿಂಡಿಯನ್ನು ಬಳಸಿ ಸಂಪೂರ್ಣ ರಸಗೊಬ್ಬರದ ಅವಲಂಬನೆಯನ್ನು ನಾವು ಬಿಡಬಹುದು. ಇನ್ನು ಕೆಲವು ಕ್ಷೇತ್ರಗಳಲ್ಲಿ 7.5 ಟನ್ ಕೊಟ್ಟಿಗೆ ಗೊಬ್ಬರ ಮತ್ತು ರಾಕ್ ಫಾಸ್ಫೇಟ್, ಜಿಪ್ಸಮ್ ಮತ್ತು ಬಿತ್ತಿದ 6 ವಾರಗಳಲ್ಲಿ ಶೇಕಡ 50% ಸಮತೋಲನವನ್ನು ಪೂರೈಸಲು ಕಾನ್ಸಂಟ್ರೇಟೆಡ್ ಕೇಕ್ಸ್ ಹಿಂಡಿಯನ್ನು ಸೇರಿಸುವುದರಿಂದ ಹೆಚ್ಚಿನ ಧಾನ್ಯ ನಾವು ಪಡೆಯಬಹುದು. ಇನ್ನು ಶಿಫಾರಸು ಪ್ರಮಾಣದ ಸಾರಜನಕ ಮತ್ತು ನೈಸರ್ಗಿಕ ಖನಿಜಗಳ ಮೂಲಕ ರಂಜಕ ಮತ್ತು ಪೊಟ್ಯಾಶ್ ಸಮತೋಲನವನ್ನು ಕೊಟ್ಟಾಗ ಹೆಚ್ಚಿನ ಧಾನ್ಯದ ಇಳುವರಿಯು ದೃಢಪಟ್ಟಿದೆ. ಇನ್ನು ಕೋಳಿ ಗೊಬ್ಬರದ ಮೂಲಕ ನಾವು ಶೇಕಡ 100% ಸಾರಜನಕದ ಒದಗಿಸಿದಾಗ ಹಾಗೂ ಎರೆ ಗೊಬ್ಬರದ ಮೂಲಕವೂ ಶೇಕಡ 100% ಸಾರಜನಕವನ್ನು ನಾವು ಕೊಟ್ಟಾಗ ನಾವು ಇಳುವರಿಯನ್ನ ನಾವು ಗಮನಾರ್ಹವಾಗಿ ಹೆಚ್ಚಿಸಬಹುದಾಗಿದೆ. ಇನ್ನು ಇತರೆ ಸಿರಿಧಾನ್ಯಗಳಲ್ಲಿಯೂ ಕೂಡ ನಾವು ಅನೇಕ ಸಾವಯವ ಕೃಷಿಯ ಸಂಬಂಧಪಟ್ಟ ಪ್ರಯೋಗಗಳು ನಡೆದು ಅವುಗಳಲ್ಲಿಯೂ ಕೂಡ ಕೊಟ್ಟಿಗೆ ಗೊಬ್ಬರ ಮತ್ತು ರಸಗೊಬ್ಬರವನ್ನು ಕೊಟ್ಟಾಗ ಗಣನೀಯ ಇಳುವರಿ ಸಾಬೀತಾಗಿದೆ. ಹಾಗೆಯೇ ಜೈವಿಕ ಗೊಬ್ಬರ ಸೇರಿಸಿದಾಗ ಒಳ್ಳೆಯ ಪರಿಣಾಮ ಉಂಟಾಗಿದೆ. ಪ್ರತಿ ಮೂಲದಿಂದ ಶೇಕಡ 50 ಶಿಫಾರಸು ಮಾಡಲಾದ ಸಾರಜನಕದ ಪೂರೈಕೆಯು ಹೆಚ್ಚಿನ ಧಾನ್ಯದ ಇಳುವರಿಯನ್ನು ನೀಡಿದೆ ಮತ್ತು ಆದಾಯ ವೆಚ್ಚ ಅನುಪಾತವೂ ಕೂಡ ಹೆಚ್ಚಾಗಿದೆ. ಹೀಗೆ ಎಲ್ಲಾ ಸಿರಿಧಾನ್ಯಗಳಲ್ಲೂ ಕೂಡ ನಾವು ಸಾವಯವ ಕೃಷಿಯಲ್ಲಿ ಬೆಳೆದರೆ ಹೆಚ್ಚಿನ ಇಳುವರಿ ಹಾಗೂ ಗುಣಮಟ್ಟದ ಇಳುವರಿಯನ್ನ ನಾವು ಸಾಧಿಸಬಹುದಾಗಿದೆ. ಇನ್ನು ಸಾವಯವ ಕೃಷಿಯಲ್ಲಿ ಜೀವಾಮೃತ ಮತ್ತು ಬೀಜಾಮೃತವನ್ನು ಬಳಸಿದಾಗ ನಾವು ಸದೃಢ ಬೆಳೆ ಹಾಗೂ ಸಮೃದ್ಧ ಇಳುವರಿಯನ್ನು ನಾವು ಪಡೆಯಬಹುದು. ಹೀಗೆ ಸಾವಯವ ಬೇಸಾಯವು ಸಿರಿಧಾನ್ಯ ಕೃಷಿಯಲ್ಲಿ ನಾವು ಅಗತ್ಯವಾಗಿ ಕೈಗೊಳ್ಳಬಹುದು. ಸಾವಯವ ರೈತರು ಬೆಳೆದ ಆಹಾರ ಬೆಳೆಗಳು, ಹಣ್ಣು ಹಂಪಲುಗಳು, ತರಕಾರಿ ಬೆಳೆಗಳನ್ನು ಸಾವಯವ ಬೇಸಾಯದ ಕ್ರಮದಿಂದ ಬೆಳೆದ ಉತ್ಪನ್ನಗಳೆಂದು ಖಾತರಿಯಾಗಲು ಕೆಲವು ಸಂಘ ಸಂಸ್ಥೆಗಳು ಈ ಕೆಲಸ ಮಾಡಿಕೊಳ್ಳಲು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲಾಗಿದೆ. ಅವರ ಜೊತೆ ಸಂಪರ್ಕ ಬೆಳೆಸಿಕೊಂಡು ಅವರು ನೇಮಿಸಿದ ವ್ಯಕ್ತಿಗಳು ಹಲವಾರು ಬಾರಿ ಸಾವಯವ ಬೇಸಾಯದ ತಾಕುಗಳನ್ನು ಪರೀಕ್ಷಿಸಿ ಪ್ರಮಾಣ ಪತ್ರ ಕೊಟ್ಟಾಗಲೇ ನಮ್ಮ ಬೆಳೆ ಸಾವಯವ ಉತ್ಪನ್ನವೆಂದು ಗುರುತಿಸಲಾಗುತ್ತದೆ. ಸಿರಿಧಾನ್ಯಗಳು ಮತ್ತು ಸಾವಯವ ಕೃಷಿ ಈ ವಿಷಯ ಕುರಿತು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯಶಾಸ್ತ್ರದ ಪ್ರಧಾನ ವಿಜ್ಞಾನಿಗಳಾದ ಡಾಕ್ಟರ್ ಸುಕನ್ಯಾ ಅವರಿಂದ ಮಾಹಿತಿಯನ್ನು ಆಲಿಸಿದರೆ. ರೈತ ಬಾಂಧವರ ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.